ಶಿಸ್ತಿನಿಂದ ನಿರಂತರವಾಗಿ ಮಾಡ್ತಾ ಇದ್ರೆ ಅದು ನಮಗೂ ಹಿತ, ಕೆಲಸಗಳನ್ನು ನೋಡಿರೋರು ಸಹ ಖುಷಿ ಪಡ್ತಾರೆ, ಅಭಿಮಾನ ಪಡ್ತಾರೆ, ಮತ್ತು ಕೆಲಸಗಳು ಚೆನ್ನಾಗಿ ಸಾಗ್ತವೆ. ಆ ಮೂಲಕ ಅಭಿವೃದ್ಧಿ, ಅದರಲ್ಲೂ ಕೃಷಿ ಕ್ಷೇತ್ರದಲ್ಲಿ ನೀವು ಎಷ್ಟು ಚೆನ್ನಾಗಿ ತೊಡಗಿಸಿಕೊಳ್ತೀರೋ ಅದರ ಮೇಲೆ ನಿಮ್ಮ ಕಸುಬಿನ ಏಳಿಗೆ. ಬೇಸರ ಮಾಡಿಕೊಳ್ಬಾರ್ದು, ಬೇಸರ ಮಾಡಿಕೊಂಡಷ್ಟು ಅದು ನಮಗೇನೆ ಹೊರೆ ಆಗ್ತದಲ್ವ? ಎಲ್ಲ ಕ್ಷೇತ್ರಗಳಲ್ಲೂ ಎಡರು ತೊಡರುಗಳನ್ನು ನಾವು ನೋಡ್ತಾ ಇರ್ತೀವಿ, ಕೃಷಿ ಕ್ಷೇತ್ರದಲ್ಲೂ ಇದು ಹೊರತಾಗಿಲ್ಲ. ಪ್ರತಿನಿತ್ಯ ತೊಂದರೆಗಳು ಸಮಸ್ಯೆಗಳು ಎಲ್ಲರಿಗೂ ಬಂದೇ ಬರ್ತವೆ. ಅವುಗಳನ್ನು ತಾಳ್ಮೆಯಿಂದ ಶಾಂತಿಯಿಂದ ಸ್ವೀಕರಿಸಿಕೊಂಡು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆಗಳನ್ನು ಮಾಡಿಕೊಂಡು ಹಾಗೆ ಕಾರ್ಯಪ್ರವೃತ್ತರಾದರೆ ಒಳ್ಳೆಯದೆ. ಪ್ರತಿನಿತ್ಯ ಪ್ರಾಣಿ ಪಕ್ಷಿಗಳಲ್ಲಿ ಹೇಗೆ ಶಿಸ್ತಿದೆಯೋ ಹಾಗೆ ಮನುಷ್ಯರಲ್ಲಿನೂ ಶಿಸ್ತು ಇದ್ದಷ್ಟು ಅದು ಒಳಿತು. ಇನ್ನು ನಿಸರ್ಗದ ಸಂಪನ್ಮೂಲಗಳನ್ನು ನೋಡಿ, ಸೂರ್ಯ ಎಷ್ಟು ಚಂದವಾಗಿ ಬೆಳಗ್ಗೆ ನಾವು ಏಳೋದಕ್ಕಿಂತ ಮುಂಚಿತವಾಗಿ ಜಗತ್ತಿಗೆ ಬೆಳಕು ಕೊಡ್ತಾನಲ್ವ, ಹಾಗೆ ಸಂಜೆ ನಾವು ಬೇಡ ಅಂದ್ರೂ ಮುಳುಗ್ತಾನೆ. ಸೂರ್ಯನಿಗೂ ಒಂದು ಶಿಸ್ತುಬದ್ಧವಾದ ಸಮಯ ಇದೆ ನೋಡಿ ಅಲ್ವಾ. ಹಾಗೆ ಚಂದ್ರನ ವಿಚಾರನೂ ಹೊರತಾಗಿಲ್ಲ. ಇನ್ನು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇವು ಸಹ ಅಷ್ಟೇ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಆದರೆ ಎಷ್ಟು ಶಿಸ್ತುಬದ್ಧವಾಗಿ ನಿಸರ್ಗದಲ್ಲಿ ಕೆಲಸಗಳು ಸಾಗ್ತಾ ಇರ್ತವೆ. ಇತರೆ ಜೀವಿಗಳ ವಿಷಯದಲ್ಲೂ ಈ ರೀತಿಯ ಸಂಗತಿಗಳನ್ನು ಕಾಣಬಹುದು. ರೈತ ಬಾಂಧವರೇ, ನಿಮಗೆ ಎಷ್ಟು ಜಮೀನಿದೆ, ಏನು ಬೆಳೆ ಮಾಡ್ತೀರಿ ಅನ್ನೋದಕ್ಕಿಂತ ನಿಮ್ಮ ಜಮೀನಿನಲ್ಲಿ ನೀವು ಎಷ್ಟು ಚೆನ್ನಾಗಿ ತೊಡಗಿಸಿಕೊಳ್ತೀರಿ, ನಿಮ್ಮ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳನ್ನು ಕಡಿಮೆ ಖರ್ಚಿನಲ್ಲಿ ಹೇಗೆ ಸಾಗುವಳಿ ಮಾಡ್ತೀರಿ, ಇರೋ ಬೆಲೆಯಲ್ಲಿ ಹೇಗೆ ನಿಮಗೆ ಲಾಭ ಆಗೋ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗ್ತೀರಿ ಅನ್ನೋ ಒಂದು ವಿಷಯದ ಮೇಲೆ ನಿಮ್ಮ ನೆಮ್ಮದಿ ಸಂತೋಷ ಅವಲಂಬನೆ ಆಗಿರುತ್ತೆ. ಆ ಕಸುಬು, ಆ ಕ್ಷೇತ್ರ ಚೆನ್ನಾಗಿದೆ ಅಂತ ಅಂದ್ಕೊಂಡು ಕೊರೆಕ್ಕಂತ ಕೃಷಿಕರು ಕೆಲಸ ಮಾಡಿದರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಅಭಿವೃದ್ಧಿ ಆಗೋದಿಲ್ಲ ಅಲ್ವಾ. ದಿನ ದಿನವೂ, ತಿಂಗಳ ತಿಂಗಳವೂ, ವರ್ಷ ವರ್ಷವೂ ನೀವು ಸಮಸ್ಯೆಗಳನ್ನು ಬದಿಗಿಟ್ಟು ಅಥವಾ ಸಮಸ್ಯೆಗಳು ಬಂದ್ರೂ ಎದೆಗುಂದಲನ್ನೇ ನಿಭಾಯಿಸಿಕೊಂಡು ಸಂತೋಷಕರವಾದ ಶ್ರೀಮಂತಿಕೆಯ ಆರೋಗ್ಯಕರ ಜೀವನವನ್ನು ನೀವು ಸಾಗಿಸುವ ನಿಟ್ಟಿನಲ್ಲಿ ಗಮನ ಹರಿಸಿದರೆ ಅದು ಎಷ್ಟೊಂದು ಹಿತವಾಗ್ತದಲ್ವಾ. ರೈತರಿಗೆ ಪ್ರತಿನಿತ್ಯ ಶ್ರಮದ ಕೆಲಸಗಳಿದ್ದಿದ್ದೆ, ಎಷ್ಟೋ ಜನ ಅದನ್ನು ಭಾರವಾಗಿ ಸ್ವೀಕರಿಸೋದಿಲ್ಲ, ಅತಿಯಾಗಿ ಹೇಳೋಕ್ಕೂ ಹೋಗೋದಿಲ್ಲ. ಆದರೆ ಕೆಲವೇ ಕೆಲವು ಜನ ಮಾತ್ರ ತುಂಬ ನೋವಿನಿಂದ ಮಾತಾಡೋದಿದೆ. ಎಷ್ಟೋ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಅಥವಾ ಇತರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ನಾಗರಿಕರು ನಾನಾ ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಎಷ್ಟೋ ಜನಗಳಿಗೆ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೂ ಆಗ್ತಾ ಇಲ್ಲ. ರೈತ ಬಾಂಧವರೇ, ನಿಮಗೆ ಕೃಷಿ ಕಸುಬು ಸಿಕ್ಕಿದೆ, ಖುಷಿಯಿಂದ ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರಿ ಅನ್ನೋದನ್ನು ನೀವು ಕೆಲಸದಲ್ಲಿ ಭಾಗಿಯಾದಷ್ಟು ಆ ಕೆಲಸಗಳೇ ನಿಮಗೆ ಪಾಠವನ್ನು ಕಲಿಸ್ತವೆ. ಸಂತೋಷದಿಂದ ನೀವು ಕೆಲಸ ಮಾಡಿದಷ್ಟು ನಿಮಗೆ ಹೊರೆ ಅನಿಸೋದಿಲ್ಲ ನಿಮ್ಮ ಕಸುಬು, ಹಾಗೆ ಜೀವನವು ಹಗುರವಾಗಿ ನೆಮ್ಮದಿಯಾಗಿ ಸಾಗ್ತಾ ಇರುತ್ತೆ ಅಲ್ವಾ. ಎಸ್ ಜಾನಕಿ ಅವರ ಸ್ವರದಲ್ಲಿ ಮಣ್ಣಿನ ದೋಣಿ ಈ ಚಿತ್ರದ ಹಾಡು ಈಗ ಪ್ರಸಾರವಾಗ್ತಾ ಇದೆ. ಗೀತ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದು. ಕುಗಿಲಿ ಕಸ್ತೂರಿ ಮಾಡಿ ಕೇಳಿ ವೀರರ ಕೈಲಿ ಬಗ್ಗದ ಮಳೆಯ ಬಿಲ್ಲು ಬರೆನು ಎಂಬುದೇ ಹೇಳಿ ಭುವನ ತಿರುಗಿದೆ ಓ ಗಗನ ಚಲಿಸಿದೆ ಕವನ ಕಡಿದಿದೆ ಓ ಬದುಕು ಬರೆಸಿದೆ ಏಳಿರಿ ಏಳಿರಿ ಮೇಲೆ ನೇಸರ ಬಂದನು ಮೇಲೆ ನೋಡಿ ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದು ಹಾಡಿ ಕೋಗಿಲೆ ಕೇಳುಗರೆ, ನಮ್ಮ ಊರಿನಲ್ಲಿ ನಮಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ. ಆದರೆ ನಮ್ಮೂರು ಬೇಡ, ನಮ್ಮ ಕಸುಬು ಬೇಡ ಅಂತ ಅನ್ಕೊಂಡು ಎಷ್ಟೋ ಜನ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಕಸುಬುಗಳಿಗೆ ಹೋಗಿರೋದಿದೆ. ಅಲ್ಲಿನೂ ಕೆಲವೊಬ್ರು ಯಶಸ್ಸನ್ನ ಕಂಡ್ರೂ ಮತ್ತೆ ತವರೂರನ್ನ ತವರು ಕಸಬನ್ನ ನೆನಪು ಮಾಡಿಕೊಳ್ಳೋದಿದೆ. ಎಷ್ಟೋ ಜನ ಕಸುಬನ್ನ ಬಿಟ್ಟು ಊರನ್ನ ಬಿಟ್ಟು ಹೋಗಿ ಇನ್ನೂ ತೊಂದರೆಗಳನ್ನ ಅನುಭವಿಸಿ ಮತ್ತೆ ವಾಪಸ್ಸು ಹಳ್ಳಿಗೆ ಬಂದಿರೋದಿದೆ. ಕೆಲವೊಬ್ಬರಂತೂ ಊರಿಗೆ ಬರೆದರನೆ, ಆ ಕಸಬಿನಲ್ಲಿ ಯಶಸ್ವಿ ಆಗದರನೆ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡೋದಿದೆ. ಸುಖ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ರೆ ಎಷ್ಟೋ ಜನಗಳಿಗೆ ಎಲ್ಲಿಯೂ ಸಿಗೋದಿಲ್ಲ. ಆದರೆ ನಿಮ್ಮೂರಲ್ಲಿ ನಿಮ್ಮ ಕಸಬಿನಲ್ಲಿ ಅಚ್ಚುಕಟ್ಟಾಗಿ ನೀವು ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಅಲ್ಲೇ ನೆಮ್ಮದಿ, ಸುಖ, ಸಂತೋಷ ಸಿಕ್ಕೇ ಸಿಗುತ್ತೆ. ಕೇಳಿದ್ರೆ ಈಗ ನನ್ನ ಊರು ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆ ನಿಮಗಾಗಿ. ಸಂಗೀತ ಆರ್ ರತ್ನ, ರಚನೆ ಸಿ ವಿ ಶಿವಶಂಕರ್. ಮನೆಯನ್ನು ತೊರೆದು ಹೋಗುವಿರಾ, ಮನಗಳ ಮರೆತು ಅಗಲುವಿರಾ, ಇಲ್ಲಿಗೆ ಮುಗಿಯದು ಋಣಾನು ಬಂಧ, ಊರಿನ ಸೋದರ ಸಂಬಂಧ, ನಮ್ಮೂರಿನ ಸೋದರ ಸಂಬಂಧ. ಹೋಗದಿರಿ ಸೋಗದದೆ ಹೋಗದಿರಿ ಬಂಧುಗಳೇ. ಬೆಳೆಯುವ ಮಣ್ಣನ್ನು ಮರೆತು ಅನ್ನಕ್ಕೆ ಕೈಯನ್ನು ಚಾಚುವಿರ, ಹಿಡಿ ಅನ್ನಕ್ಕೆ ಕೈಯನ್ನು ಚಾಚುವಿರ. ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರಿ ನಮ್ಮೂರ, ಕೆರೆ ಕಟ್ಟೆಯ ಬಯಸುವ ನಮ್ಮೂರ. ಹೋಗದಿರಿ ಸೋದರರೆ ಹೋಗದಿರಿ ಬಂಧುಗಳೇ. ನಾವೆಲ್ಲ ಹುಟ್ಟಿ ಬೆಳೆದುದೆ ಇಲ್ಲಿ, ರಾಮಾಯಣವು ಬದುಕಿಹುದಿಲ್ಲಿ, ಮಹಾಭಾರತ ನಡೆದುದೆ ಇಲ್ಲಿ, ಕಲ್ಲು ಕಲ್ಲು ಕಥೆ ಹೇಳುವುದಿಲ್ಲಿ. ಹೋಗದಿರಿ ಸೋದರರೆ ಹೋಗದಿರಿ ಬಂಧುಗಳೇ. ಎಲ್ಲಿ ಹೋದರೂ ಬರಲೇಬೇಕು, ನಮ್ಮೂರಿನಲ್ಲೇ ಬದುಕಲು ಬೇಕು. ಪರದೇಶದಲ್ಲೂ ಸ್ಥಳ ನಿಮಗಿಲ್ಲ, ಹುಟ್ಟಿದ ಊರೇ ನಮಗೆಲ್ಲ. ಕೇಳುಗರೆ, ನಮ್ಮ ಹಳ್ಳಿಗಳಲ್ಲೂ ಎಷ್ಟೋ ಜನ ನೆಮ್ಮದಿಯಾಗಿದ್ದಾರೆ, ಸುಖವಾಗಿದ್ದಾರೆ. ಅದಕ್ಕೆ ಕಾರಣ ಆಸೆಗಳನ್ನ ಇತಿಮಿತಿಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರೋದು, ದಿನವೂ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಹೋಗೋದು. ಎಷ್ಟೋ ಕಡೆಗೆ ಅಪಾರ ದುಡ್ಡಿರರೂ ಸಹ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರೋದನ್ನು ನಾವು ನೋಡಲಿಕ್ಕಾಗೋದಿಲ್ಲ. ದುಡ್ಡು ಇದ್ದ ತಕ್ಷಣ ಜನಗಳಿಗೆ ನೆಮ್ಮದಿರುತ್ತಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ? ಹಾಗೆ ಅಧಿಕಾರ, ಅಂತಸ್ತು, ವಿದ್ಯೆ, ಮತ್ತೊಂದು ಮಗದೊಂದು ಹೆಚ್ಚಾದಷ್ಟು ಸಮಸ್ಯೆಗಳು ಮೈಗೂಡುತ್ತವೆ, ತೊಂದರೆ ತಪ್ಪತ್ರಯಗಳು ದಿನವೂ ಕಾಡ್ತಾ ಇರುತ್ತವಂತ ಅನ್ಕೊಂಡು ಹೇಳೋದಿದೆ. ವಿದ್ಯಾಭ್ಯಾಸದ ಹಿನ್ನೆಲೆ ಇಲ್ಲದಲ್ಲನೆ ಹೆಚ್ಚೇನು ಓದ್ದೇ ಇದ್ರೂ, ಅಧಿಕಾರ, ಅಂತಸ್ತು ಇವೆಲ್ಲವುಗಳಿಂದ ದೂರ ಇದ್ರೂ, ನಿರಂತರವಾಗಿ ಮಣ್ಣಿನೊಂದಿಗೆ ಪರಿಸರದೊಂದಿಗೆ ಕಾಯಕ ಮಾಡುವ ಕೃಷಿಕ ಎಲ್ಲರಿಗಿಂತಲೂ ಸುಖಿ ಪುರುಷ ಅಂತ ಅನ್ಕೊಂಡು ಕೆಲವೊಬ್ರು ವ್ಯಾಖ್ಯಾನ ಮಾಡೋದಿದೆ. ನಿಜ, ಈ ಭೂಮಿ ಏನೆಲ್ಲ ಕೊಡುತ್ತೆ ಅಲ್ವಾ? ಈ ನಿಸರ್ಗವೂ ಅಷ್ಟೇ. 4-5 ವರ್ಷಗಳ ಕಾಲ ಮಳೆ ಬಾರದಲ್ಲೇ ಕೆರೆ ಕಟ್ಟೆಗಳು ತುಂಬದ ಇದ್ರೂ ಕೆಲವೊಂದ್ಸಾರಿ ಒಂದೇ ಒಂದು ಮಳೆಗೆ ಇರುವ ಊರಿನ ಕೆರೆಯೆಲ್ಲ ತುಂಬಿ ಮತ್ತೊಂದು ಕೆರೆಗೆ ಆ ನೀರು ಹೋಗಿರೋದಿದೆ. 10-6 ಹಳ್ಳಿಗಳು ಒಂದೇ ಒಂದು ಮಳೆಗೆ ತುಂಬಿ ಸಂತೋಷವನ್ನು ಉಂಟು ಮಾಡಿದವಲ್ವಾ? ಕೆರೆ ತುಂಬಿದಾಗ ಎಷ್ಟೊಂದು ಆನಂದ ಅಲ್ವಾ? ಇನ್ನು 2-3 ವರ್ಷಗಳ ಕಾಲ ನಾವು ನಿಶ್ಚಿಂತೆಯಾಗಿ ಕೃಷಿ ಮಾಡಬಹುದು, ಬದುಕಬಹುದು, ಜಾನುವಾರುಗಳನ್ನು ಸಾಕಿಕೊಂಡು ಆನಂದದಾಯಕವಾಗಿ ಇರಬಹುದನ್ನೋ ಒಂದು ಅಂತರಂಗದ ತುಡಿತ ನಮ್ಮನ್ನ ಚೈತನ್ಯಗೊಳಿಸುತ್ತೆ ಅಲ್ವಾ? ರೈತ ಬಾಂಧವರೇ, ನಮ್ಮೂರೇ ಎಷ್ಟೋ ಸಾರಿ ನೋಡಿದ್ರೆ ಚಂದವಾಗಿದೆ. ಬೇರೆ ಊರು ಚಂದವಾಗಿಲ್ಲ ಅಂತಲ್ಲ, ನಮ್ಮೂರಿನಲ್ಲೇ ಅಂದ ಚಂದವನ್ನ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಎಲ್ಲೆಲ್ಲೋ ಅದಿದೆ ಅಂತ ಹುಡುಕೊಂಡು ಹೋಗೋದಕ್ಕಿಂತ ನಮ್ಮ ಕಸಬಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಜಮೀನುಗಳಲ್ಲಿ ಅಂದ ಚಂದ ಆನಂದವನ್ನ ಕಾಣಲಿಕ್ಕೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಸೊಸೆ ತಂದ ಸೌಭಾಗ್ಯ ಚಿತ್ರದ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃಗಳೇ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಜೊತೆಗೆ ಸಂಗಡಿಗರು ಈ ಗೀತೆಗೆ ಧ್ವನಿಗೂಡಿಸಿದ್ದಾರೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನೀಡಿರುವ ಈ ಹಾಡನ್ನ ರಚನೆ ಮಾಡಿರೋರು ವಿಜಯ ನರಸಿಂಹ ಅವರು. ಚೆಂದ ದೇಶ ಭಾಷೆಯೊಳಗೆ ನಮ್ಮ ಕನ್ನಡ ಚೆಂದ ರೈತ ಬಂದವರೇ, ಕೇಳಿದ್ರೆ ಒಂದು ಹಳ್ಳಿಯ ಚಿತ್ರಣವನ್ನು ತೆಗೆದುಕೊಂಡ್ರೆ ಎಲ್ಲರೂ ಸುಖಿಗಳಾಗಿರಬೇಕಾಗಿತ್ತು ಅಂತ ಅಂದ್ಕೊಂಡು ನಾವು ಭಾವಿಸಿಕೊಳ್ಬಹುದು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮುಕ್ಕಾಲು ಪಾಲು ಜನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಾಲಗಾರರಾಗಿದ್ದಾರೆ, ಆರೋಗ್ಯ ಕೆಡಿಸಿಕೊಂಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಒತ್ತಡದ ಜೀವನದಲ್ಲಿದ್ದಾರೆ, ಇನ್ನು ಬೇರೆ ಬೇರೆ ಸಮಸ್ಯೆಗಳಿಂದ ಜೀವನ ಮಾಡೋದನ್ನು ನಾವು ಕಾಣಬಹುದು. ಇದು ಪಟ್ಟಣಕ್ಕೂ ಹೊರತಾಗಿಲ್ಲ. ಪಟ್ಟಣದಲ್ಲಿ ಜನ ಚಂದವಾಗಿದ್ದಾರಂತ ಅನ್ಕೊಂಡು ಹಳ್ಳಿಯವರು ಮಾತಾಡಬಹುದು, ಹಾಗೆ ಹಳ್ಳಿಗರು ಸುಖಿಗಳು ಚೆನ್ನಾಗಿದ್ದಾರಂತ ಅನ್ಕೊಂಡು ಪಟ್ಟಣದವರು ಸಹ ಮಾತಾಡ್ತಾ ಇರ್ತಾರೆ. ಹಾಗೆ ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಾಣುತ್ತಲ್ಲ, ಹಾಗೆ ಹತ್ರ ಹೋದ್ರೆ ಬೆಟ್ಟದಲ್ಲಿ ಏನೆಲ್ಲ ಮುಳ್ಳುಗಳು, ಏನೆಲ್ಲ ಕಲ್ಲುಗಳು, ಅಷ್ಟು ಸುಲಭವಾಗಿ ಅಡ್ಡಾಡ್ಕೊಂಡು ಬರಕ್ ಆಗುದಿಲ್ಲ. ಹಾಗೆ ಪೇಟೆ ಆಗಲಿ, ಹಳ್ಳಿ ಆಗಲಿ, ಕೃಷಿ ಆಗಲಿ, ಕಾರ್ಖಾನೆ ಆಗಲಿ, ಯಾವುದು ಸುಲಭ ಇಲ್ಲ. ನಾವು ತೊಡಗಿಸಿಕೊಂಡ್ರೆ ಚೆನ್ನಾಗಿ ಅದು ನಮಗೆ ಹಿತವಾಗಿ ಕಾಣುತ್ತೆ, ಸುಲಭ ಅನಿಸುತ್ತೆ. ನೀವು ನಿತ್ಯನೂ ಶ್ರಮ ಪಡ್ತಾ ಇದ್ರೆ ಅದು ಹೊರೆದಾಯಕ ಅನಿಸೋದಿಲ್ಲ, ಭಾರ ಅನಿಸೋದಿಲ್ಲ. ಹಾಗೆ ದುಡಿದಿದ್ದನ್ನು ಅಚ್ಚುಕಟ್ಟಾಗಿ ಉಳಿತಾಯ ಮಾಡೋದು, ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕ್ಕೊಳ್ಳೋದು, ಅವಸರವಸರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳದಲ್ಲೇ ಸಮಾಧಾನವಾಗಿ ನಿಧಾನವಾಗಿ ಕೆಲಸಗಳನ್ನು ಕೈಗೊಳ್ತಾ ಹೋಗೋದು, ಹೀಗೆ ನಾಲ್ಕಾರು ಸಂಗತಿಗಳಲ್ಲಿ ಎಚ್ಚರಿಕೆಯನ್ನು ಇಟ್ಕೊಂಡ್ರೆ ಬಹಳಷ್ಟು ಕುಟುಂಬಗಳು ನೆಮ್ಮದಿಯಾಗಿರ್ತವೆ. ಇವತ್ತು ಪಟ್ಟಣ ಮತ್ತು ಹಳ್ಳಿಗೆ ಏನು ವ್ಯತ್ಯಾಸ ಇಲ್ಲ. ಪಟ್ಟಣದಲ್ಲೂ ಏನು ಸೌಲಭ್ಯ ಇದೆಯೋ ಹಳ್ಳಿಗಳಲ್ಲೂ ಅದೇ ಸೌಲಭ್ಯವನ್ನು ಕಾಣಬಹುದು. ಪಟ್ಟಣದ ವಾಸಿಗಳು ಟಿವಿಯನ್ನು ಇಟ್ಕೊಂಡಿದ್ದಾರೆ, ಮೊಬೈಲ್ ಇದೆ, ವಾಹನಗಳಿದ್ದಾವೆ, ಮಿಕ್ಸಿ ಇದೆ, ರೆಫ್ರಿಜರೇಟರ್ ಇದೆ, ಹೀಗೆ ಏನೆಲ್ಲ ಇದಾವಲ್ವ. ಹಾಗೆ ಹಳ್ಳಿಗಳ ಮನೆಗಳಲ್ಲೂ ಇವೆಲ್ಲವೂ ಇದಾವೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ನಾಳೆ 4 ತಾರೀಕು 11:00 ಮೂರ್ನಾಡು ಪದವಿ ಪೂರ್ವ ಕಾಲೇಜಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ನಡೆಯಕುಟ್ಟು. ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಜಿಲ್ಲಾ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದ್, ಮೂರ್ನಾಡು ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಪಿಎಂ ದೇವಕ್ಕಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಸೇರಿದಂಗೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಮಳೆ ಹೋಯಿತಿದ್ದು ಹಾರಂಗಿ ಜಲಾಶಯಕ್ಕೆ ನೀರು ಒಳಹರಿವ ಪ್ರಮಾಣ ಜಾಸ್ತಿಯಾಗಿದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಈ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಂಬಂಧ ಜಲಾಶಯದ ನೀರು ಗರಿಷ್ಠ ಮಟ್ಟ ತಲುಪುವುದರಿಂದ ಹೆಚ್ಚಾಗುವ ನೀರಿನ ಕಾವೇರಿ ಹೊಳೆಗೆ ಹೊರಗೆ ಬಿಡುವುದರಿಂದ ಕಾವೇರಿ ಹೊಳೆನ ಎರಡೂ ದಡೆಗಳಲ್ಲಿ ವಾಸ ಮಾಡುತ್ತಿರುವ ಜನ ತಮ್ಮ ಆಸ್ತಿ ಪಾಸ್ತಿ ಮತ್ತು ದನಕರುಗಳ ರಕ್ಷಣೆಯ ಬಗ್ಗೆಯಲ್ಲಿ ಎಚ್ಚರ ತಕ್ಕೊಂಡು ಸುರಕ್ಷಿತ ಜಾಗಗಳಿಗೆ ಹೋಗುವಂಗೆ ಕುಶಾಲನಗರ ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ನವು ಕೇಳಿಕೊಂಡಳು. ಕೊಡಗು ಜಿಲ್ಲೆನ ಹಾರಂಗಿ ಜಲಾಶಯ ತುಂಬಿದ ಬಗೆಯಲ್ಲಿ 1200 ಕ್ಯೂಸೆಕ್ಸ್ ನೀರಿನ ಇಂದು ಹೊಳೆಗೆ ಬಿಟ್ಟಳು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು ಕಾವೇರಮ್ಮ ತಾಯಿಗೆ ವಿಶೇಷ ಪೂಜೆ ಮಾಡಿ ಜಲಾಶಯಕ್ಕೆ ಬಾಗಿನ ಒಪ್ಪಿಸಿ ಜಲಾಶಯದ ನೀರು ಬಿಡುಗಡೆಗೆ ಚಾಲನೆ ಕೊಟ್ಟು ಮಾತಾಡಿದ್ರು. ಜನಕ್ಕೆ ಯಾವುದೇ ತರಲಿ ತೊಂದರೆ ಆಗದಿರಲಿ ತೇಳುವ ಉದ್ದೇಶದಿಂದ ಜಲಾಶಯ ತುಂಬಿಕೆ 3 ಅಡಿ ಬಾಕಿ ಇರಕಾಕನೇ ನೀರು ಬಿಟ್ಟಿದ್ದು ಇಲ್ಲಿ ಮುಟ್ಟದ ಪ್ರಕೃತಿ ವಿಕೋಪದಿಂದ ಜನ ಬೇನೆ ಅನುಭವಿಸಿದ್ದು ಈ ಸಲ ಒಳ್ಳ ಮಳೆ ಆಗಿ ಕೃಷಿ ಚಟುವಟಿಕೆಗೆ ಸಮೃದ್ಧಿಯಾಗಲಿ ಅಂತ ಹೇಳ್ದು. ಬರುವ ಆಗಸ್ಟ್ 10ನೇ ತಾರೀಕಿಂದ 22ನೇ ತಾರೀಕು ಮುಟ್ಟ ಹಾಸನ ಜಿಲ್ಲೆನ ಆಟದ ಬಾಣಿಲಿ ಭೂಸೇನಾ ರ್ಯಾಲಿ ನಡೆಯಕ್ಕಿದ್ದು ಈ ಸಂದರ್ಭ ಅಗ್ನಿಪಥ ಯೋಜನೆ ನಡೀಲಿ ಅಗ್ನಿವೀರರನ್ನ ನೇಮಕ ಮಾಡಿಕೊಂಡವೆ. ಕೊಡಗು ಸೇರಿದಂಗೆ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ಚಿತ್ರದುರ್ಗ ಮತ್ತು ವಿಜಯನಗರ ಜಿಲ್ಲೆನ ಹೈದಂಗ ಈ ರ್ಯಾಲಿಲಿ ಭಾಗವಹಿಸಕ್ಕಂತ ಗೊತ್ತಾಗಿದ್ದು 8 ಮತ್ತು 10ನೇ ಕ್ಲಾಸ್ ಪಾಸ್ ಆದವಕ್ಕೆ ಸಹ ಬೇರೆ ಬೇರೆ ಹುದ್ದೆಗಳಿಗೆ ನೇಮಕಾತಿ ಇದ್ದು ಈ ತಿಂಗಳ 30ನೇ ತಾರೀಕು ಮುಟ್ಟ ಆನ್ಲೈನ್ಲಿ ನೋಂದಣಿ ಮಾಡಿಕೊಳ್ಳಕ್ಕೆ ಅಂತ ಗೊತ್ತಾಯ್ತು. ಹಾಗೆ ಭಾರತೀಯ ವಾಯುಪಡೆಯಲ್ಲಿ ಸಹ ಅಗ್ನಿಪಥ ಯೋಜನೆ ನಡೀಲಿ ಅರ್ಜಿ ಕರೆದಿದ್ದು ಆನ್ಲೈನ್ಲಿ ಅರ್ಜಿ ಒಪ್ಪಿಸಿಕ್ಕೆ ಜುಲೈ 5 ಕಡೆ ದಿನ ಆಯ್ತು. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ದಿವಂಗತ ಗೋಪಾಲಕೃಷ್ಣ ದತ್ತಿ ನಿಧಿ ನಡೀಲಿ ಜಿಲ್ಲಾ ಮಟ್ಟದ ಮುಕ್ತ ಕಥಾಬರಹದ ಪೈಪೋಟಿ ಏರ್ಪಾಡಾಗಿದ್ದು ಇಲ್ಲಿ ಮುಟ್ಟ ಎಲ್ಲಿ ಸಹ ಪ್ರಕಟ ಆಗದ ತಾವೇ ಬರೆದ ಕಥೆಗಳನ್ನ ಇದೇ ತಿಂಗಳ 9ನೇ ತಾರೀಕು ಹಿಂಬತ್ತು 6 ಗಂಟೆನ ಒಳಗೆ ಅಂಬೇಕಲ್ ನವೀನ್ ಅಧ್ಯಕ್ಷರು ಫೋಟೋ ಎಕ್ಸ್ಪ್ರೆಸ್ ಸ್ಟುಡಿಯೋ ಮಡಿಕೇರಿ ಇಲ್ಲಿಗೆ ತಲುಪಿಸಕ್ಕೂಂತ ಗೊತ್ತಾಯ್ತು. ಮಡಿಕೇರಿ ತಾಲೂಕು ವ್ಯಾಪ್ತಿಲಿ ಇದೇ ತಿಂಗಳ 4, 7, 11 ಮತ್ತು 14ನೇ ತಾರೀಕಿಗೆ ಕ್ರಮ ಆಗಿ ಭಾಗಮಂಡಲ, ನಾಪೋಕ್ಲು, ಸಂಪಾಜೆ ಮತ್ತು ಮಡಿಕೇರಿಲಿ ಪೌತಿ ಖಾತೆ ಆಂದೋಲನ ನಡೆಯಕ್ಕಿದ್ದು ಖಾತೆದಾರರ ಮರಣ ದೃಢೀಕರಣ ಪತ್ರ, ಆಧಾರ್, ಪಡಿತರ ಚೀಟಿ, ಅಫಿಡವಿಟ್, ವಂಶವೃಕ್ಷ ದೃಢೀಕರಣ ಪತ್ರ, ಜಮಾಬಂದಿ, ಮ್ಯುಟೇಷನ್ ಪ್ರತಿ ಹಿಂಗೆ ಅಗತ್ಯ ದಾಖಲೆಗಳನ್ನ ಸಲ್ಲಿಸಿ ನಮೂನೆ ಒಂದರಲ್ಲಿ ಮನವಿ ಮಾಡಿಕೊಳ್ಳಕ್ಕಂತ ತಹಶೀಲ್ದಾರ್ನವು ತಿಳಿಸಿದಳು. 3-4 ಸಲ ಭೂಮಿ ನಡೆದಿರುವ ಚೆಂಬು ಗ್ರಾಮದಲ್ಲಿ ಇಂದು ಹೊತ್ತಾರೆ ಭೂಕುಸಿತ ಆಗಿದ್ದು ಗ್ರಾಮದ ಪೂಜಾರಿ ಗದ್ದೆ ಗಿರಿಧರ್ನವರ ಮನೆ ಮೇಲೆ ಮಣ್ಣು ಕುಸಿತು ಹಾನಿ ಆಯಿತು. ಹಾನಿಯಾದ ಮನೆಗೆ ಶಾಸಕ ಕೆಜಿ ಬೋಪಯ್ಯನವು ಭೇಟಿ ಕೊಟ್ಟು ಸಮಾಧಾನ ಹೇಳಿದಳು. ಹಾಗೆ ಯಾವುದೇ ಸದ್ದು ಬಂದರೆ ಮನೆಯಿಂದ ಹೊರಗೆ ಬನ್ನಿ, ಭೂಕಂಪದ ಹೆದರಿಕೆ ಬೇಡ ಅಂತ ಗ್ರಾಮಸ್ಥರಿಗೆ ಶಾಸಕರು ಸಲಹೆ ಕೊಟ್ಟು. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಕಡೆಯಿಂದ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯ ಬಗ್ಗೆಯಲ್ಲಿ 8ರಿಂದ 12ನೇ ಕ್ಲಾಸ್ ಮುಟ್ಟ ಐಟಿಐ ಮಕ್ಕಳಿಗೆ ಪ್ರಬಂಧ ಬರೆಯುವ ಪೈಪೋಟಿ ನಡೆದಿದೆ. ಹೈಸ್ಕೂಲ್ ಮತ್ತು ಐಟಿಐ ಮಕ್ಕಳಿಗೆ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿ ಪ್ರಾಮುಖ್ಯತೆ ಮತ್ತು ಶಿಕ್ಷಣದಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಅಂತೇಳುವ ವಿಷಯದಲ್ಲಿ, ಹಾಗೆ ಡಿಗ್ರಿ ಮತ್ತು ಪಿಜಿ ಮಕ್ಕಳಿಗೆ ಕೈಗಾರಿಕೆ ಶೈಕ್ಷಣಿಕ ಒಗ್ಗೂಡುವಿಕೆಯಿಂದ ಕೌಶಲ್ಯದ ಅಂತರ ಕಡಿಮೆ ಮಾಡುವುದು, ಶಕ್ತಿಯುತ ಹಾಗೂ ಸುಸ್ಥಿರ ಬೆಳವಣಿಗೆಗಾಗಿ ಕೌಶಲ್ಯಯುತ ಮಾನವ ಸಂಪನ್ಮೂಲಗಳನ್ನು ಸೃಷ್ಟಿಸುವ ಮಾರ್ಗಗಳು ಹಾಗೂ ಕೌಶಲ್ಯ ಮತ್ತು ಸಾಮರ್ಥ್ಯ ಕೇಂದ್ರೀಕೃತ ಉನ್ನತ ಶಿಕ್ಷಣದ ಮರುಚಿಂತನೆ ಈ ವಿಷಯದಲ್ಲಿ ಪ್ರಬಂಧ ಬರೆದು ಈ ತಿಂಗಳ 10ನೇ ತಾರೀಕಿನೊಳಗೆ ಒಪ್ಪಿಸಕ್ಕೆ. ಇದಕ್ಕೆ 15, 10 ಮತ್ತು 5 ಸಾವಿರ ನಗದು ಇನಾಮು ಉಂಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಪುನರ್ ನವೀಕರಣಗೊಂಡು ಎಲ್ಲಾ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ ಜೂನ್ 1ರಿಂದ ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ನ ಡಯಾಲಿಸಿಸ್ ಸೆಂಟರ್, 24 ಗಂಟೆಗಳ ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ. ಕೆವಿಜಿ ಐಟಿಐ ಭಾಗಮಂಡಲ, ಇಲ್ಲಿ 2022-23ನೇ ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ SSLC ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900902141. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಳೆ ಶುರುವಾಯ್ತು, ಈ ಬಟ್ಟೆಗಳು ಯಾವ್ದು ಒಣಗ್ತಾನೆ ಇಲ್ಲ. ಭಾರತಿ ರೆಡಿ ಹೌಸ್ ನಲ್ಲಿ ವಾಟರ್ ಹೀಟರ್, ರೂಮ್ ಹೀಟರ್, ಕ್ಲಾಟ್ ಡ್ರೈಯರ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವಾಷಿಂಗ್ ಮೆಷಿನ್ ಗೆ ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತಿ ರೇಡಿಯೋ ಹೌಸ್, ಮೇನ್ ರೋಡ್, ಗೋಣಿಕೊಪ್ಪ, ಹಿಲ್ ರೋಡ್, ಮಡಿಕೇರಿ. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸಿಇಟಿ, ಜೆಇಇ, ನೀಟ್ ರ್ಯಾಂಕ್ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶ. ಚಾಣಕ್ಯ ಕೋಚಿಂಗ್ ಸೆಂಟರ್ನ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು ಹಾಗೂ ಬೆಂಗಳೂರಿನ ಉಪನ್ಯಾಸಕರು ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಇಟಿ, ಜೆಇಇ, ನೀಟ್ಗೆ ಪ್ರತಿ ಭಾನುವಾರ ವಿರಾಜಪೇಟೆಯ ಚಾಣಕ್ಯ ಹಾಗೂ ಮಡಿಕೇರಿಯ ಸೆಂಟ್ ಜೋಸೆಫ್ ಪಿಯು ಕಾಲೇಜಿನಲ್ಲಿ ಜೂನ್ 10 ತರಬೇತಿ ನೀಡಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಜೂನ್ 20 ಮರಣಪಟ್ಟ 1 ರುದ್ರಗುಪ್ಪೆ ಗ್ರಾಮ ಕೊಕ್ಕೇರ ಪೌತಿ ಕುಶಾಲಪ್ಪ ಇಂಡ ಮೋವ ನಾಗೇಶ್ ಅಪ್ಪು ಐಂಡ ಮಾದ ಕಾರ್ಯ ಇದೇ ಮುಂದಂಗ್. ನಾಳೆ ನಾರಾಚೆ 1 ರುದ್ರಗುಪ್ಪೆ ಗ್ರಾಮತ್ಳ ಐಂಡ ಸ್ವಂತ ಮನೆಯಲ್ಲಿ ನರ್ಪ. ಒಕ್ಕಕಾರ ಊರ್ಕಾರ ಬಿಂದು ಚಂಗಾದ್ಯ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಕೊಕ್ಕೇರ ಒಕ್ಕಕಾರ ಕಂಡಿತ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ಅಪಸ್ಮಾರ ಶಸ್ತ್ರಚಿಕಿತ್ಸೆ ಹಾಗೂ ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರ ಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿ, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೇಲ್, ಮಂಗಳೂರು. 0824-227-6633. ಮೊಬೈಲ್ 9343-44-88. ನಿಧನ ಸುದ್ದಿ. ಕಡಿಯತ್ತೂರು ಗ್ರಾಮದ ಬಾಡನ ದಿವಂಗತ ಸೋಮಣ್ಣ ಅವರ ಧರ್ಮಪತ್ನಿ ಚಿನ್ನಮ್ಮ ಅವರು ಇಂದು ನಿಧನರಾಗಿದ್ದಾರೆ. 79 ಪ್ರಾಯದ ಬಾಡನ ಚಿನ್ನಮ್ಮ ತವರು ಮನೆ ಕೂಡಕಂಡಿ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಗೃಹದಲ್ಲಿ ನಡೆಯಲಿದೆ. ಭಾಗಮಂಡಲ ಸಣ್ಣ ಪುಲಿಕೋಟು ಗ್ರಾಮದ ಕುಯ್ಯಮುಡಿ ದೇವಯ್ಯ ಅವರು ಇಂದು ನಿಧನರಾಗಿದ್ದಾರೆ. 82 ಪ್ರಾಯದ ಕುಯ್ಯಮುಡಿ ದೇವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಅರಮನೆ ಪಾಲೇರ ಪಿಸಿ ಚೋಮಾ ಸೋಮಯ್ಯ ಅವರ ಪತ್ನಿ ತಂಗಮ್ಮ ತಂಗು ಅವರು ಇಂದು ನಿಧನರಾಗಿದ್ದಾರೆ. 85 ಪ್ರಾಯದ ಅರಮನೆ ಪಾಲೇರ ತಂಗಮ್ಮ ತಂಗು ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಚೆರಿಯ ಪರಂಬುವಿನ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027-0049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆ ಹಾರಂಗಿಲ್ ನೀರು ದುಂಬನಾಂಡ ಮಾರಿಪತ್ ಆಯಿರ 200 ಕ್ಯೂಸೆಕ್ ನೀರನ್ನ ಇಂದು ಪೊಳೆಕು ಬಿಟ್ಟತ್. ಶಾಸಕಗಳನ್ನ ಮಂಡೆಪಂಡ ಅಪ್ಪಚ್ಚನ್ ರಂಜನ್ ರೇಂಗ ಹಾರಂಗಿ ಜಲಾಶಯತ್ರ ಪಕ್ಕ ಉಳ್ಳ ಅವ್ವ ಕಾವೇರಿರ ಪೊತ್ತಳಿಕ ಪೂ ಮಾಡಿದ್ದ ಹಾರಂಗಿಕ ಬಾಗಿನ ಕೊಡಪಂಜಿ ಜಲಾಶಯತ್ರ 4 ಕ್ರಿಸ್ಟ್ ಗೇಟ್ರ ಮೂಲಕ ನೀರು ಬಿಡೋಕೆ ಚಾಲನೆ ಕೊಡ್ತದೆ. ಅಲ್ಲಿಂದ ತಕ್ಪರಂದಾವು 2018-19 ಆನಾ ಬೂಗುದೆನುಂಡು ಜಿಲ್ಲೆರ ಜನ ತುಂಬಾ ಕಷ್ಟ ನಷ್ಟ ಅನುಭವಿಸಿಟ್ಟಿತು. ಮಿಂಜಕ್ಕೆ ಜಿಲ್ಲೆಯಲ್ಲಿ ಆ ಥರ ತೊಂದರೆ ಆಗತ್ತೆ. ಮಳೆ ಬಂದಿತ್ತು ಬೊಳೆಯಾಡು ಅನ್ನನೆ ಕರ್ನಾಟಕ ತಮಿಳುನಾಡು ಪಾಂಡಿಚೇರಿಗೆ ಕುಡಿಪಕ್ಕೆ ನೀರು ಪಿಂಜ ಕೃಷಿ ಚಟುವಟಿಕೆಗೆ ಅನುಕೂಲ ಆಡುಂದ ಅವುಣ್ಣುಚಿ. ಜಲಾಶಯದಿಂದ ಪೊಳೆಕ್ಕೆ ನೀರು ಬಿಡುವಾನಗುಂಡು ಜನಕ್ಕೆ ಏದೇ ತೊಂದರೆ ಆಪಲೆ. ಕೊಡಗು ಜಿಲ್ಲೆಯಲ್ಲಿ ಏರ ಮಳೆ ನುಂಡು ರೋಡ್